ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾಂಡೇಲಿ ವಿಟ್ನಾಲದ ಸಂದೀಪ್ ಕೃಷ್ಣ ತೋರಸ್ಕರ್ ಅವರೊಡನೆ ಹೈನುಗಾರಿಕೆ ಅನುಭವ ಈ ಕುರಿತು ಸಂದರ್ಶನ ಕೇಳುವಿರಿ. ಸಂದೀಪ್ ಕೃಷ್ಣ ತೋರಸ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ನಿರ್ವಹಣೆ ಮಾಡುವುದು ಅಂದರೆ ಹೇಗೆ? ಕೃಷಿಗೆ ಅಂದರೆ ಅದರಿಂದ ಗೊಬ್ಬರ ಮತ್ತು ಮೂತ್ರ ಅದರಿಂದ ಬೆಳೆಗಳು ಅತಿ ಚೆನ್ನಾಗಿ ಉತ್ಪತ್ತಿ ಬರ್ತದೆ, ರೋಗ ಕಡಿಮೆ ಆಗ್ತದೆ ಬೆಳೆಗಳಿಗೆ, ಮತ್ತು ಇಳುವರಿನೂ ಚೆನ್ನಾಗಿ ಬರ್ತದೆ, ಮತ್ತು ರಾಸಾಯನಿಕ ಗೊಬ್ಬರ ಹಾಕಬೇಕಂತ ಅಷ್ಟೇನು ಇದಾಗುವುದಿಲ್ಲ. ಸಾಮಾನ್ಯವಾಗಿ ಈಗ ಹೈನುಗಾರಿಕೆ ಅಥವಾ ಹಸು ಸಾಕಣೆಯಿಂದ ತಕ್ಷಣ ಅದು ನಷ್ಟದ ಬಾಬ್ತು ಅಂತ ಹೇಳುವಂಥದ್ದು ರೈತರು ಹೇಳುವಂಥ ಒಂದು ಮಾತು, ನಿಮ್ಮ ಅನುಭವ ಏನು ಹೇಳ್ತದೆ? ಇಲ್ಲ, ಅದನ್ನು ಸರಿಯಾಗಿ ಅದರ ಬಗ್ಗೆ ಅಭ್ಯಾಸ ಮಾಡಿ ಮತ್ತು ಸರಿಯಾಗಿ ಅದರ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ಹೈನುಗಾರಿಕೆ ಲಾಸ್ ಇಲ್ಲ. ಸರಿಯಾದ ನಿರ್ವಹಣೆ ಅಂದರೆ ಏನು? ಸರಿಯಾಗಿ ಅಂದರೆ ಅದು ಒಂದು, ಈಗ ನಾವು ಒಂದು 2 ಎಮ್ಮೆ ಅಥವಾ 2 ಆಕಳ ತೊಗೊಂಡಿವಿ, ಅದನ್ನು ನಾವೀಗ 2 ಮರಿ ಹಾಕಿದ ತಕ್ಷಣ ಒಂದು ಟೈಮ್ ಹಾಲು ಖರ್ಚು ಮಾಡಿದ್ರು, ಒಂದೇ ಟೈಮ್ ಇದು ಉಳಿದ್ರೂ ಅದನ್ನು ನಮ್ಮ ಖರ್ಚಿಗೆ ಆಗ್ತದೆ. ಈಗ ಮನೆಯ ಖರ್ಚು ಬಿಟ್ಟು ಈಗ ಒಟ್ಟು ಖರ್ಚಿನ ನಾವು ಲೆಕ್ಕಾಚಾರ ಹಾಕಿದ್ರೆ, ಈಗ ಎಮ್ಮೆ ಸಾಕಣೆ ಮಾಡೋದಾಗ್ಬೋದು ಅಥವಾ ಹಸು ಸಾಕಣೆ ಮಾಡುವಂಥದ್ದಾಗ್ಬೋದು, ಒಟ್ಟು ಎಷ್ಟು ಖರ್ಚು ಬರ್ತದೆ ಅಂತ? ಈಗ 1 ಲೀಟರ್ ಹಾಲಿಗೆ ನಿಮ್ಗೆ 50 ರೂಪಾಯಿ ಸಿಕ್ಕಿರ್ಬೇಕಾಗ್ತದೋ ಅಥವಾ 30 ರೂಪಾಯಿ ಸಿಕ್ಕಿದ್ರೆ ಸಾಕಾಗ್ತದೆ ಹೇಗೆ? ಆಕಳ ಹಾಲಿಗೆ 35 ರೂಪಾಯಿ ಸಿಕ್ಕರೆ ಸಾಕ್ತದೆ, ಮತ್ತು ಎಮ್ಮೆ ಹಾಲಿಗೆ 50-55 ಮಟ್ಟ ಸಿಗಬೇಕು ಇಳುವರಿ. ಅದರಲ್ಲಿ ಕಡಿಮೆ ಎಷ್ಟು ಸಿಗ್ತಾ ಇದೆ? ಈಗ ನಮಗೆ 40 ರೂಪಾಯಿ ಆಕಳದ್ದು ಸಿಗ್ತದೆ, 60 ರೂಪಾಯಿ ಎಮ್ಮೆ ಸಿಗ್ತದೆ. ನಾವು ಸ್ವಂತಾಗಿ ಡೆಲಿವರಿ ಮಾಡ್ತೀವಿ. ಮನೆ ಮನೆಗೆ ಮನೆಗೆ ಡೈರಿ ಕೊಡುದಿಲ್ಲ. ಕೊಡೋರು ನಮಗೆ ಎಮ್ಮೆ ಹಾಲು ಚಲೋ ನೋಡಿ 80 ರೂಪಾಯಿನು ಕೊಡ್ತಾರೆ, ಕೆಲವೊಬ್ರು 60 ರೂಪಾಯಿನು ಕೊಡ್ತಾರೆ, ಕ್ವಾಲಿಟಿ ನೋಡಿ ಅದ ರೇಟ್ ಹೆಚ್ಚಿಗೆ ಮಾಡಿಕೊಡ್ತಾರೆ. ಅಂದ್ರೆ ಈಗ ಒಂದು ಒಳ್ಳೆಯ ಗುಣಮಟ್ಟದ ಹಾಲು ಅಂದ್ರೆ ಹೇಗಿರ್ಬೇಕು? ಗುಣಮಟ್ಟದ ಹಾಲು ಅಂದ್ರೆ ಈಗ ದನಗಳಿಗೆ ಕಾಳು ಮತ್ತು ಸೈಲೇಜ್ ಅಂತ ಈಗ ಒಂದು ಹೊಸ ಪದ್ಧತಿ ಬಂದಿದೆ. ಈಗ ನಾವು ಅದನ್ನು 2-3 ವರ್ಷದಿಂದ ಅಳವಡಿಸಿಕೊಂಡಿದ್ದೇವೆ. ಅದರಿಂದ ಯಾವುದೇ ಕಾಲಕ್ಕೂ ಅದನ್ನು ಹಸಿ ಪೀಡಿಸ್ಕೊಟ್ಟಂಗೆ ಆಗ್ತದೆ ದನಗಳಿಗೆ. ಕೆಲವೊಂದು ಸಲ ಮಳೆ ಜಾಸ್ತಿ ಆದಾಗ ಹುಲ್ಲು ಕೊಳತು ಹೋಗ್ಬಿಡ್ತದೆ, ಭತ್ತದ ಹುಲ್ಲು ತಿನ್ಲಿಕ್ಕೆ ಅಷ್ಟು ಇಳುವರಿ ಬರುವುದಿಲ್ಲ. ಈ ಸೈಲೇಜ್ ಅಂತ ಪದಾರ್ಥದಿಂದ ನಾವು ಈಗ ಮೇಂಟೆನೆನ್ಸ್ ಕಂಟಿನ್ಯೂ ಕರೆಕ್ಟ್ ಇಳುವರಿಯನ್ನು ಇಟ್ಕೊಂಡು ಬಿಟ್ಟಿದ್ದೇವೆ. ಹಾಲು ಕಡಿಮೆ ಜಾಸ್ತಿ ಏನಾಗುವುದಿಲ್ಲ, ಚಳಿಗಾಲದಲ್ಲಿ ಆಗಲಿ ಮಳೆಗಾಲದಲ್ಲಿ ಆಗಲಿ ಬೇಸಿಗೆಗಾಲದಲ್ಲಿ ಏನಾಗ್ತದೆ, ಕೆಲವೊಂದ್ಸಲ ಜಾಸ್ತಿ ಮಳೆ ಆದಾಗ ಹುಲ್ಲು ಸಿಗುವುದಿಲ್ಲ, ಹುಲ್ಲು ಕೊಳತು ಹೋಗ್ತದೆ. ಈಗ ಸ್ಟೋರೇಜ್ ಮಾಡಿ ಇಟ್ಟಿಟ್ಬಿಟ್ಟಿರ್ತೇವೆ ನಾವು, ಅದನ್ನು ಹುಲ್ಲನ್ನು ಯೂಸ್ ಮಾಡಿದ ಕೂಡಲೇ ದನಗಳಿಗೆ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ಈಗ ನೀವು ಸೈಲೇಜ್ ಮಾಡುವಂಥ ಒಂದು ವಿಧಾನ ಹೇಗೆ, ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಳ್ತೀರಿ? ಈಗ ನಾವು ನಮ್ಮಲ್ಲಿ ಎಲ್ಲ ಮಷಿನರಿ ತಂದಿದ್ದೇವೆ, ನಾವು ಕಟಿಂಗ್ ಚಾಪ್ ಕಟ್ಟರೋದು ನಮ್ಮ ಹೈನುಗಾರಿಕೆ ಇವ್ರ ಕಡೆಯಿಂದ ತೊಗೊಂಡಿದ್ದೇವೆ, ಯಾವುದು ವೆಟನರಿ ಡಿಪಾರ್ಟ್ಮೆಂಟಿಂದ ಅದು ಮಷಿನ್ಗಳು. ಈಗ ನಾವು ಅದು ನಾವು ಹಳೆಯ ಎಲ್ಲೂ ಹೋಗಿ ರೈತರು ಮಾಡಿದ್ದು ಕೊಟ್ಟು ಅದು ಹುಲ್ಲು ಮೆಕ್ಕೆಜೋಳ ಕೊಟ್ಟರೆ ಅದನ್ನು ನಾವು ತೊಗೊಂಡ್ಕೊಂಡು ಬರ್ತೀವಿ, ಇಲ್ಲಾದ್ರೆ ನಮ್ಮಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಮಾಡಿದ್ದು ನಮಗೆ ಸ್ಟಾಕ್ ಆಗೋದಿಲ್ಲ, ಕೆಲವೊಂದ್ಸಲ ನಮ್ದು ಮುಗಿದ್ದು ಬರ್ದು ಖಾಲಿ ಆದ ಕೂಡಲೇ ನಮಗೆ ಇರುವುದಿಲ್ಲ. ಹಾಗಾಗಿ ನಾವು ಬೇರೆ ಕಡೆಯಿಂದ ತಂದು ಅದನ್ನು ಸೈಲೇಜ್ ಮಾಡಿ ಸ್ಟಾಕ್ ಮಾಡ್ತೀವಿ. ಒಂದೊಂದು ಸಲ ನಾವು 5-6 ಟನ್ ತರ್ಕೊಂಡ್ಬರ್ತೀವಿ, ಒಂದೇ ಸಲ ತಂದು ಮತ್ತೆ ಸ್ಟಾಕ್ ಮಾಡಿದ್ರೆ ಒಂದು ನಮಗೆ 3-2 ತಿಂಗಳು ಆಗ್ತದೆ. ಈಗ ಸೈಲೇಜ್ ಮಾಡ್ಲಿಕ್ಕೆ ನೀವು ಭತ್ತದ ಹುಲ್ಲು ಮಾತ್ರ ಉಪಯೋಗಿಸ್ತೀರೋ ಅಥವಾ ಈ ಕಲ್ಲ ಇದು ಮೆಕ್ಕೆಜೋಳ, ಮೆಕ್ಕೆಜೋಳ, ಹಸಿಜೋಳ, ಸಜ್ಜಿ ಅದು ಬರುವುದಿಲ್ಲ. ಮೆಕ್ಕೆಜೋಳದ ನಂಬರ್ ಒನ್ ಕ್ವಾಲಿಟಿ ಬರ್ತದೆ. ಮಾಡುವ ವಿಧಾನದ ಬಗ್ಗೆ ಹೇಳಿ, ಯಾವ ರೀತಿ ಮಾಡುವಂಥದ್ದು ಸೈಲೇಜ್? ಈಗ ಸೈಲೇಜ್ ಈಗ ಮೆಕ್ಕೆಜೋಳ ತೆನೆ ಬಿಟ್ಟ ನಂತರ ಒಂದು ಹಾಲಿನ ಕಾಳು ಹಿಡಿತದೆ, ಆ ಹಾಲಿನ ಕಾಳು ಹಿಡಿದ ನಂತರ ಅದನ್ನು ಕಟ್ ಮಾಡಿ ಒಂದು ದಿವಸದಲ್ಲಿ ಅಂದರೆ ಒಂದು ಇವತ್ತು ಕಟ್ ಮಾಡಿದ ನಾಳೆ ಅದು ಮಷೀನಲ್ಲಿ ಕಟ್ ಮಾಡಿ ಅದು ಸೈಲೇಜ್ ಬ್ಯಾಗ್ ಬರ್ತವೆ. 1 ಟನ್, 0.5 ಟನ್, 2 ಟನ್ ಅದು ಪ್ಲಾಸ್ಟಿಕ್ ಸಮೇತ ಬರ್ತದೆ, ಅದರಲ್ಲಿ ಇನ್ನರ್ ಇರ್ತದೆ. ಅದನ್ನು ಪ್ಯಾಕ್ ಮಾಡಿ 40 ದಿವಸ, ಈಗ ಬೇಸಿಗೆ ಕಾಲದಲ್ಲಿ 30 ದಿವಸದಲ್ಲಿನೂ ರೆಡಿ ಆಗ್ತದೆ ಸ್ಟೀಮ್ ಆಗಿ. ಈಗ ಚಳಿಗಾಲ ಮಳೆಗಾಲ ಇದ್ರೆ ಒಂದು ಇದನ್ನ ಜೋಳದ ತೆನೆ ಕಟ್ ಮಾಡಿ ಕತ್ತರಿಸಿ ಹಾಕೊಂಡ್ರೆ ಸಾಕು, ಅದರಲ್ಲಿ ಬೆಲ್ಲ ಹಾಕ್ಬೇಕು? ಇಲ್ಲ, ಬೆಲ್ಲಗೆಲ್ಲ ಏನಿಲ್ಲ, ಬರೇ ಉಪ್ಪು. 1 ಟನ್ನಿಗೆ ಬರೇ 2 ಕೆಜಿ ಉಪ್ಪು. ಬೆಲ್ಲಗಿಲ್ಲ ಹಾಕಿದ್ರೆ ಇರ್ಬಿ ಇಲಿ ಲಾಸ್ ಮಾಡಿಬಿಡುತ್ತ. ನೀವು ಸೈಲೇಜ್ ಹಾಕ್ಬೇಕಾದ್ರೆ ನೀವು ಏನು ಹಾಕ್ಕೊಡ್ಬೋದು. ಈಗ ನಾವು ಈಟಿಂಗ್ ಮಾಡ್ಲಿಕ್ಕೆ ಕೊಡ್ಬೇಕಾದ್ರೆ ನೀವು ಸ್ವಲ್ಪ ಬೆಲ್ಲ ಏನಾದ್ರೂ ಹಾಕ್ಕೊಡ್ಬೋದು, ಇಲ್ಲದ್ರೆ ಹೊರತು ಅದರಲ್ಲಿ ಏನು ಹಾಕ್ಲಿಕ್ಕೆ ಬೇಡ. ಉಪ್ಪು ಹಾಕೋದು ಪ್ರಿಸರ್ವೇಟಿವ್ ತರ. ಹಾ, ಉಪ್ಪು ಹಾಕಿ ಸ್ಟಾಕ್ ಮಾಡಿಟ್ರೆ ಒಂದನ್ನು 40 ದಿವಸ ಚಳಿಗಾಲದಲ್ಲಿ ಇಡಬೇಕು, 30-35 ದಿವಸ ಬೇಸಿಗೆಲ್ಲದಲ್ಲಿ ಇಟ್ಟರೆ ಸಾಕು. ಅಂದ್ರೆ ಅದನ್ನ ಒಂದ್ರ ಮೇಲೆ ಒಂದು ಗೋಣಿಗೆ ಏರಿಸಿದಾಗ ಇರ್ಕೋಬೇಕಲ್ಲ, ಒಂದು ಲೆವೆಲ್ ಇಡಬೇಕು. 10 ಲೆಕ್ಕ ಇದ್ರೆ ಒಂದ್ರ ಮೇಲೆ ಬರ್ಲಿಕ್ಕೆ ಆಗುವುದಿಲ್ಲ. ನೀವು ಒಂದು 20 ಕೆಜಿ, 15 ಕೆಜಿ, 50 ಕೆಜಿ ಇಡ್ಬೋದು. ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಚಿಕ್ಕ ಚಿಕ್ಕದ ಇದ್ರೆ ಒಳ್ಳೇದಲ್ಲ ಅದು? ಇಲ್ಲ ಇಲ್ಲ, ನಾವು ನಮ್ಮಲ್ಲಿ ನಾವು ಇನ್ನೊಂದು ಸಿಕ್ಕದು ಯಾವುದು ಮಾಡಿಲ್ಲ, ಬರೀ 1 ಟನ್ನಿಂದ ಒಂದು 20 ಬ್ಯಾಗ್ ಇದ್ದವ ನನ್ನ ಹತ್ರ. ಹಾ, 1 ಟನ್ ಅದು. ಈಗ ನನ್ನ ಸದ್ದೆ ನೀವು ಅಲ್ಲೇ ಎಂಟ್ರಿ ಬಂದಿದ್ರೆ ನಾನು ಹೇಳ್ತಿದ್ದೆ, ತೋರಿಸಿ ಬಿಡ್ದಿದೆ. ಅದು 1 ಟನ್ ತಂದಿದ್ದೆ ನಾನು ಬ್ಯಾಗ್. 1 ಟನ್ ಬ್ಯಾಗ್ ಈಗ ಎಷ್ಟದು? ಖಾಲಿ ಬ್ಯಾಗಿಗೆ ಬರೇ 450 ರೂಪಾಯಿ. ಪ್ಲಾಸ್ಟಿಕ್ ಇಲ್ಲ, ಎರಡು ಸಮೇತ ಬರ್ತದೆ, ಅದು ಕವರೇಜ್ ಬರ್ತದೆ ಮತ್ತೆ ಇನ್ನರು ಬರ್ತದೆ. ಅದು ಮತ್ತೆ ಮತ್ತೆ ಮರುಬಳಕೆ ಮಾಡಬಹುದು? ಮರುಬಳಕೆ ಮಾಡಬಹುದು. ಅದರಲ್ಲಿ ಒಂದು ವೇಳೆ ಇನ್ನರ್ ಪಂಚರ್ ಆದ್ರೆ ನೀವು ಬೇರೆ ಒಂದು 50-90 ರೂಪಾಯಿದು ಇನ್ನರ್ ಸಿಗ್ತದೆ, ಅದನ್ನು ಯೂಸ್ ಮಾಡೋದು. ನಾವು ಯಾವಾಗಲೂ ಕಂಟಿನ್ಯೂ ಬೇರೆನೆ ಯೂಸ್ ಮಾಡ್ತೀವಿ. ಯಾರು ಪಂಚರ್ ಆದ್ರೆ ಚೆಕ್ ಮಾಡ್ತಾ ಇರ್ಬೋದು, 100 ರೂಪಾಯಿ ಸಲುವಾಗಿ 1,000 ರೂಪಾಯಿದು ಇದು ಹಾಳಾಗ್ಬಿಡ್ತದೆ. ಸರಿ, ಈಗ ಈ ಸೈಲೇಜಿನ ಉಪಯೋಗಿಸುವ ವಿಧಾನದ ಬಗ್ಗೆ ಹೇಳಿ. ಈಗ 40 ದಿವಸ ಆದ ನಂತರ ಅದನ್ನು ಬಿಚ್ಚಿ ನಿಮಗೆ ಒಂದು ದನಕ್ಕೆ ಮಿನಿಮಮ್ ಹಾಲು ಕೊಡೋ ಚಲೋ ಹಾಲು, ಈಗ ನೋಡ್ರಿ ಒಂದು 5 ಲೀಟ್ರ್ ಮೇಲೆ ಹಾಲು ಕೊಡೋ ದನಕ್ಕೆ ಒಂದು 4 ಕೆಜಿಯಿಂದ 5 ಕೆಜಿ ಮಟ್ಟ ಹಾಕಬೇಕು. ಬೆಳಿಗ್ಗೆ 5 ಕೆಜಿ, ಸಂಜೆ 5 ಕೆಜಿ. 1 ಕೆಜಿ ರೆಡಿ ಆಗಲಿಕ್ಕೆ ನಮಗೆ ಮಿನಿಮಮ್ 10 ರೂಪಾಯಿ ಬಿಡ್ತದೆ. ಎಲ್ಲ ಅಷ್ಟು ಮಜೂರಿ ಆಗಲಿ, ಅದರದ್ದು ರೇಟ್ ಆಗಲಿ, ಮಷಿನ್ ಕೆಲಸ ಆಗಲಿ, 10 ರೂಪಾಯಿ ಬಿಡ್ತದೆ. ಜಾಸ್ತಿ ಜಸ್ಟ್ ಟ್ರಾನ್ಸ್ಪೋರ್ಟೇಷನ್ ಹಿಡಿದು ಅದೇ ನೀವು ಹಿಂಡಿ ಹಿಂಡಿ ತೊಗೊಳಕೋದ್ರೆ 40 ರೂಪಾಯಿ ಕೆಜಿ ಬೀಳ್ತದೆ. ನಾವು ಇದು 5 ಕೆಜಿ ಹಾಕ್ಬೋದು ಮತ್ತು ಅದು 1 ಕೆಜಿ ಹಾಕೋದು. ಇದು ಹೊಟ್ಟೆನೂ ಚಲೋ ಮತ್ತು ಅದರಲ್ಲಿ ಕೆಮಿಕಲ್ ಇಲ್ಲ, ನಾವು ಸ್ವಂತ ತಯಾರಿಸಿದ್ದು. ಏನು ಹಾಲು ಕೊಡಬೇಕಂತ ಪ್ರೋಟೀನ್ ಇಲ್ಲ. ಈಗ ನಾವು ಕೆಲವೊಂದು ಹಿಂಡಿಗಳು ತರ್ತಾರೆ, ಅದರಲ್ಲಿ ಪ್ರೋಟೀನ್ ಹಾಕಿ ಹಾಲು ಜಾಸ್ತಿ ಬರಬೇಕಂತ ಮಾಡಿರ್ತಾರೆ. ಈಗ ಸೈಲೇಜ್ ಬ್ಯಾಗ್ನಲ್ಲಿ ತುಂಬಿಸಬೇಕಿದ್ರೆ ಈ ಜೋಳದ ಕಡ್ಡಿ ಇರ್ತದಲ್ಲ, ಅದನ್ನು ಕತ್ತರಿಸಿ ಹಾಕಿ ಪೀಸ್ ಪೀಸ್ ಮಾಡಿ. ಹೌದು ಹೌದು ಹೌದು. ಅದರಲ್ಲಿ ನೀರಿನ ಪಸೆ ಇರಬಾರ್ದ? ಹೇಗೆ ನೀರಿನ ಅಂಶ ಇರಬೇಕು? ಸಾಧಾರಣ ಹಸಿ ಪದಾರ್ಥ ಇರಬೇಕು, ಹಾಂ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಹಸಿ ಪದಾರ್ಥ ಇರೇಬೇಕು. ಅಂದರೆ ಸ್ವಲ್ಪ ಒಣಗಿಸಿ ಹಾಕಬೇಕಾಗ ಜಾಸ್ತಿ ಒಣಗಿಸೋದಿಲ್ಲ, ಒಂದೇ ದಿನ ಒಂದೇ ಹೊರಗಡೆ ನೀರು ಇರಬಾರ್ದು. ಹಾಂ, ಮಳೆ ಒಳಗೆ ಮಾಡಬಾರ್ದು. ಜಾಸ್ತಿ ಮಳೆ ಇದ್ದಾಗ ಅದನ್ನು ಸೈಲೇಜ್ ಮಾಡಬಾರ್ದು, ಕೊಳತು ಹೋಗ್ತದೆ. ಈಗ ಹಸುಗಳಿಗೆ ಕೊಡುವ ಸಂದರ್ಭದಲ್ಲಿ ಬರೀ ಈ ಸೈಲೇಜ್ ಮಾತ್ರ ಕೊಟ್ಟರೆ ಸಾಕು, ಜೊತೆಗೆ ಹಸಿ ಮೇವು ಒಣ ಮೇವು ಅಂತ ಏನಾದ್ರು ಕೊಡ್ಬೇಕು? ಏನು ಬೇಡ, ಏನು ಬೇಡ, ನೀವು ನಿಮ್ಮ ಮನಸ್ಸು. ಯಾಕಂದ್ರೆ ನಾವು ಒಂದು ಬೆಳಿಗ್ಗೆ ಸೈಲೇಜು, ಸಂಜೆ ಸೈಲೇಜು. ಬೆಳಿಗ್ಗೆ ಎದ್ದ ತಕ್ಷಣ ಒಣ ಹುಲ್ಲು ಒಂದು 4 ಕೆಜಿ 3 ಕೆಜಿ, ಸಂಜೆ ಒಂದ್ಸಲ ತಗೊಂಡ ತಗೋತಾವ ಇಲ್ಲಾಂದ್ರೆ ಇಲ್ಲನೇ ಇಲ್ಲ. ಒಂದ್ಸಲ 5-5 ಕೆಜಿ 6-6 ಕೆಜಿ ತಿಂದ್ಕೊಂಡ್ರೆ ನೀರು ಕುಡಿದು ಆರಾಮ. ಸಾಮಾನ್ಯವಾಗಿ ಆದ್ರೆ ಹೊಟ್ಟೆನಲ್ಲಿ ಅವಲಕ್ಕಿ ತಿಂದಂಗೆ ಉಬ್ಬಿ ಚೆನ್ನಾಗಿ ಕುಂತು ರೆಸ್ಟ್ ತಗೊಂಡ್ಬಿಡ್ತಾವ. ಈಗ ಖರ್ಚು ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತದೆ ಈ ಸೈಲೇಜ್ ಉಪಯೋಗಿಸೋದ್ರಿಂದ? ಸೈಲೇಜ್ ನಾವಾಗಿ ತಯಾರು ಮಾಡಿದ್ರೆ ಅದರದ್ದು ಖರ್ಚು ಕಡಿಮೆ, ನಾವು ಕೊಂಡು ತರೋದಿದ್ರೆ ಅದು ಬಹಳ ಖರ್ಚಾಗ್ತದೆ. ಈಗ ಮಿನಿಮಮ್ 15 ರೂಪಾಯಿ ಮೇಲ್ಕಡೆ ರೇಟ್ ಇದೆ ಅದ್ರದ್ದು, ನಾವು ತಯಾರಿಸಿದ್ರೆ ಒಂದು 8-10 ರೂಪಾಯಿ. ಮಾರಾಟಕ್ಕೆ ಅಂತ ಸೈಲೇಜ್ ಸಿಗ್ತದ ಇಲ್ಲಿ ನಮ್ಮಲ್ಲಿ? ಯಾರು ಮಾರೋದಿಲ್ಲ, ನನಗೆ ಕೇಳ್ತಾ ಇದ್ದಾರೆ ಜನರಿಗೆ. ನಮಗೆ ಅದು ವರ್ಕೌಟ್ ಆಗ್ತದೆ, ನಮ್ದು ಸಪ್ಲೈ ಹಾಲ್ ಸಪ್ಲೈ ಭಾಳ ಇರ್ತದೆ, ಟೈಮ್ ಸಿಗೋದಿಲ್ಲ. ನಮ್ಮಷ್ಟಕ್ಕೆ ತಾವು ತಂದು ಒಂದು 2-3 ತಿಂಗಳಲ್ಲಿ ನಾವು 10 ಟನ್ ಮಾಡಿ ಸ್ಟಾಕ್ ಮಾಡ್ತೀವಿ. ಆದರೂ ಕೆಲವರು ತೊಗೊಂಡು ಹೋಗ್ತಾರೆ ಚಿಲ್ಲರ್ ಚಿಲ್ಲರ್ ನೋಡ್ಲಿಕ್ಕೆ ಸ್ಯಾಂಪಲ್ ಸ್ಯಾಂಪಲ್ ಅಂತ. ನಾವಂತೂ ಏನು ಜಾಸ್ತಿ ಮಾರೋದಿಲ್ಲ, ಅದು ಪ್ಲಾನಿಂಗ್ ಇದೆ ನಮ್ದು ಮಾಡೋದು. ನೋಡು, ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಬೆಳಿಬೇಕು. ಹಾಂ, ಬೆಳಿಬೇಕು. ಮತ್ತೆ ನಾವು ಸಿಗ್ತದೆ, ನಮ್ಮ ಹಳೆಯ ತಾಲೂಕದಲ್ಲಿ ಗೊಂಜಾಳ ಭಾಳ ಬೆಳೀತಾ ಇದೆ. ಈಗ ನಮಗೆ ಫೋನ್ ಬರ್ತಾ ಇದೆ, ನಮ್ ತಗೊಂಡೋಗ್ರಿ. ಖರೆ ನಮಗೆ ಅದು ವರ್ಕೌಟ್ ಆಗೋದಿಲ್ಲ, ಯಾಕಂದ್ರೆ ಕೆಲಸ ಇದು ನಮ್ಮ ಸಪ್ಲೈ ಮಾಡಿ ಸ್ವಉದ್ಯೋಗ ಕೂಡ ಮಾಡ್ಬೋದು. ಹಾಂ ಹಾಂ, ಚೆನ್ನಾಗಿ ಉದ್ಯೋಗ ಇದೆ ಅದು. ಮತ್ತು ಇಲ್ಲಿ ಬೇಡಿಕೆ ಇದೆ ಅದಕ್ಕೆ. ನಮ್ಮ ತಾಲೂಕಾ ಜೋರ್ಡ ತಾಲೂಕಾದಲ್ಲಿ ಭಟ್ರು ಗುಟ್ರು ಎಲ್ಲ ಕೇಳ್ತಾ ಇದ್ದಾರೆ ನಮಗೆ ಬಂದು. ಖರೆ ನಾವು ಕೊಡೋದಿಲ್ಲ, ಯಾಕಂದ್ರೆ ನಮಗೆ ಸ್ಟೋರೇಜ್ ಕಡಿಮೆ ಆಗ್ತದಂತ. ಸರ್, ಈಗ ಸೈಲೇಜ್ ಅಲ್ಲದೆ ಬೇರೆ ಏನು ಈಗ ಹಿಂಡಿ ಎಲ್ಲ ಕೊಡ್ತೀರಿ ಈಗ ಮೇವಾಗಿ? ನಾವು ಅದಕ್ಕೆ ಕರಿ ಬೆಲ್ಲ ಸ್ವಲ್ಪ ಕೊಡ್ತೇವೆ, 100 ಗ್ರಾಮ್ ಡೈಲಿ. ಅದ್ರ ಜೊತೆ ಒಂದು ವೇಳೆ ಅದ್ರ ಸ್ವೀಟ್ ಆಗ್ತದೆ, ಕ್ಯಾಲ್ಸಿಯಂ ಬೆಳೀತದೆ. ಮತ್ತು ಇದು ಶೇಂಗಾ ಹಿಂಡಿ 1/2 ಕೆಜಿ. ಮತ್ತು ಇದು ಬರ್ತದೆ ಸುವರ್ಣ ಅಂತ ಒಂದು ಹಿಂಡಿ ಬರ್ತದೆ, ಅದು 1 ಕೆಜಿ ಕೊಡ್ತೇವೆ. ಅಂದರೆ ಇದರಲ್ಲಿ ಎಲ್ಲ ಅದರಲ್ಲೇ ಮಿಕ್ಸ್ ಮಾಡಿ ಕೊಡ್ತೇವೆ ಸೈಲೇಜ್ನಲ್ಲಿ. ಈಗ ನೀವು ಹಸುವಿನ ಜೊತೆಗೆ ಹಸು ಅಲ್ಲದೆ ಎಮ್ಮೆಯನ್ನು ಕೂಡ ನೀವು ಸಾಕಣೆ ಮಾಡ್ತೀರಿ. ಈಗ ನಿರ್ವಹಣೆ ದೃಷ್ಟಿಯಿಂದ ನೋಡಿದರೆ ಹಸು ಸಾಕಣೆ ಸುಲಭವೋ ಅಥವಾ ಎಮ್ಮೆ ಸಾಕಣೆ ಸುಲಭವೋ? ಹಸು ಸ್ವಲ್ಪ ಸುಲಭ, ಅಂದರೆ ಅದು ಅಷ್ಟು ಒರಟು ಸ್ವಭಾವ ಇಲ್ಲ, ಮೃದು ಸ್ವಭಾವ ಇರ್ತದೆ. ಎಮ್ಮೆದು ಅದು ಕೆಲವೊಂದು ಜಾತಿಗಳು ಇದಾವೆ ಅದರಲ್ಲಿ. ನಾವೀಗ ಮುರಾ ತಳಿಸಾಕಿದ್ದೆ, ಅದು ಮುರಾ ತಳಿಸಾಕಿದ್ದೆ, ಅದು ಸಮಾಧಾನ ಇದೆ. ಮತ್ತು ಸೇಮ್ ಹಸು ತರನೇ ಅದರದ್ದು, ಅಂದರೆ ಇಳುವರಿನೂ ಹಾಲಿದ್ದು ಜಾಸ್ತಿ ಇದೆ ಅದರಲ್ಲಿ. ಹಸು ಅದ್ರ ಹಾಲು ಕಂಪ್ಯಾರಿಸನ್ ಸೇಮ್ ಇದೆ, ಖರೆ ರೇಟ್ ಜಾಸ್ತಿ ಇದೆ ಹಾಲಿಗೆ, ಎಮ್ಮೆ ಹಾಲಿಗೆ. ಆಮೇಲೆ ಕೃತಕ ಗರ್ಭಧಾರಣೆಗೆ ಸಂಬಂಧಿಸಿದಾಗ ಏನೇನು ಸಮಸ್ಯೆ ಬರ್ತದೆ ಅಂದ್ರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿಸ್ತೀರಲ್ಲ, ಅದಕ್ಕೆ ಸಂಬಂಧ ಗರ್ಭ ಕಟ್ಟುವಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಗ್ತದೆ ಹೇಗೆ? ಕೆಲವೊಂದು ದನಗಳಿಗೆ ಆಗ್ತದೆ. ಈಗ ಹೊಸದಾಗಿ ಗರ್ಭ ಕಟ್ಟಬೇಕಾದ್ರೆ ಕೆಲವೊಂದು ಚೀಲ ಗರ್ಭದಲ್ಲಿ ಸಣ್ಣ ಇರ್ತದೆ, ಅವಾಗೆಲ್ಲ ಮೊಳಕೆ ಎಲ್ಲ ಕೊಟ್ಟು ಇದು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಈಗ ಏನಾಗ್ತದೆ, ನಾವು ಹೋರಿ ಬಿಟ್ಟ ನಂತರ ಕೆಲವೊಂದು ಹಿಡದೇ ಹಿಡಿತ. ನ್ಯಾಚುರಲ್ ಕ್ರಾಸಿಂಗ್ ಆಗ್ತದೆ ಇವಾಗ? ಹಾ, ನ್ಯಾಚುರಲ್ ಕ್ರಾಸೇ ಇದೆ ನಮ್ದು, ನ್ಯಾಚುರಲ್ ಕ್ರಾಸೇ. ಗರ್ಭಧಾರಣೆ ಮಾಡಿಸೋದಿಲ್ವ? ಇನ್ನೂ ಕಡಿಮೆ, ಅರ್ಜೆಂಟ್ ಟೈಮ್ ಎಲ್ಲಾದರೂ ಹುರಿ ಸಿಗಲಿಲ್ಲ ಅಂದರೆ. ಇಲ್ಲ, ನ್ಯಾಚುರಲ್ ಕ್ರಾಸೆ. ನೀವು ಎತ್ತನ್ನು ಅಂದರೆ ಸಾಕ್ತೇವೆ? ಹಾಂ. ಮತ್ತು ನಮ್ಮದು ಇದಾವೆ ಖರೆ, ತಳಿ ನೋಡಿ, ಗೀರ್ ತಳಿ, ಬೇರೆ ಬೇರೆ ತಳಿ ಇದ್ದಿದ್ದು ತೊಗೊಂಬರ್ತೀವಿ. ಗೀರ್ ತಳಿ ತೊಗೊಂಬರ್ತೀವಿ. ಮತ್ತು ಈಗ ನಮಗೆ ಮುರ್ರಾ ಎಮ್ಮೆಗೆ ಬೇರೆ ಕಡೆ ಹೋಗಿ ಕ್ರಾಸಿಂಗ್, ಕೃತಕ ಕ್ರಾಸಿಂಗ್ ಮಾಡಿ ಬರ್ತೀವಿ. ಎಷ್ಟು ದೂರ ತಗೊಂಡೋಗ್ತೀರಿ ಇದನ್ನು? ನಾವು ಇಲ್ಲಿ ಈಗಲಿಂದ ಹಳೆಯಾಳ ಹೋಗಿ 1.25 ಕಿಲೋಮೀಟರ್ ಹೋಗ್ತೇವೆ. ಹ್ಞೂ, ಮಿನಿಮಮ್ 1.5-3 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಖರೆ ಅದು ಕರೆಕ್ಟ್ ಆಗ್ತದೆ, ಫಿಕ್ಸಡ್. ಈಗ ಕೃತಕ ಗರ್ಭಧಾರಣೆ ಮಾಡಿದಲ್ಲಿ ಗಬ್ಬ ನಿಲ್ಲದೆ ಇರುವಂಥ ಒಂದು ಸಮಸ್ಯೆ ಬರ್ತದೆ? ಕೆಲವೊಂದು ಸಲ ಬರ್ತದೆ. ನಾವು ಏನಾಗ್ತದೆ, ಇದು ಫುಡ್ ಒಳಗೆ ನಾವು ಏನು ಹಾಲು ಜಾಸ್ತಿ ಕೊಡಬೇಕಂತ ನಾವು ಏನು ಗೊಂಜಾಳ ಗಿಂಜಾಳ ಹಿಂಡಿ ಜಾಸ್ತಿ ಕೊಟ್ಟರೆ ಹೀಟ್ ಜಾಸ್ತಿ ಆಗಿ ಗರ್ಭ ಫೇಲ್ ಆಗುವ ಚಾನ್ಸಸ್ ಇದ್ದೇ ಇರ್ತದೆ 1-3 ತಿಂಗಳೊಳಗೆ. ಆಮೇಲೆ ಈಗ ಕರು ಹಾಕಿದ ನಂತರ ಈ ಕರುಗಳ ಒಂದು ಪಾಲನೆ ಪೋಷಣೆ ಅಂದರೆ ಏನೇನು ಮಾಡಬೇಕು? ಕರುಗಳ ಪಾಕ್ಷಣೆ ಅಂದರೆ, ಈಗ ನಾವು ಅದಕ್ಕೆ ಮೇನ್ ಅಂದರೆ ಮೊದಲನೇ ಹಾಲನ್ನು ಚೆನ್ನಾಗಿ ಕುಡಿಸ್ಬೇಕು. ಫಸ್ಟ್ ಗಿನ್ನದ ಹಾಲು ಅದನ್ನು ಚೆನ್ನಾಗಿ ಕುಡಿಸಿ 1-7 ದಿನ ಮಟ್ಟ ಒಂದೇ ಲೆವೆಲ್ ಹಾಲು ಕೊಟ್ಟು. ಈಗ ನಾವೆಲ್ಲ ಕರುಗಳಿಗೆ ಹಾಲು ಕುಡಿಸೋದೇ ಸಿಸ್ಟಮ್ ಇದೆ, ಎಲ್ಲ ಕರುಗಳು ಇದಾವೆ ನಮ್ಮಲ್ಲಿ. ಅಂದರೆ ಮಿನಿಮಮ್ 7 ದಿನದ ನಂತರ ಅದಕ್ಕೆ ಜಂತಿನ ಔಷಧಿ ಕೊಟ್ಟು, ಆನಂತರ ನೀವು ಎಷ್ಟು ನೀವು ತೆಗಿಲಿಕ್ಕೆ ಆಗಲಿಲ್ಲ ಹಾಲು ಬಿಟ್ಟರೂ ಕುಡಿದ್ರೂ ಹಜಮಾಗ್ತದೆ. ಇಲ್ಲ 7-8 ದಿವಸ ಮತ್ತೆ ಅದು ಕರೆಕ್ಟೇ ಹಾಲು ಕೊಡಬೇಕು, ಇಲ್ಲಾಂದರೆ ಜಾಸ್ತಿ ಆಗಿ ಅದರಲ್ಲಿ ಈ ಪ್ರೋಟೀನ್ ಭಾಳ ಇರ್ತದೆ, ಜಂತಿಗಿಂತ ಆಗಿ ಸತ್ತು ಹೋಗ್ಬಿಡ್ತಾವೆ. ಇಲ್ಲಾಂದರೆ ಅದ ನಂತರ ನೀವು ಎಷ್ಟು ಹಾಲು ಕೊಟ್ಟು ಜಂತಿನ ಔಷಧಿ ಕೊಟ್ಟ ನಂತರ 1 ಲೀಟರ್ 1/2 ಲೀಟರ್ ಹೆಚ್ಚಿ ಆದ್ರೂ ಅದು ಕಂಟ್ರೋಲ್ ಆಗಿ ಕರುಗಳು 1-3 ತಿಂಗಳ ನಂತರ ಜಂತಿದ ಔಷಧಿ, 6 ತಿಂಗಳ ನಂತರ, 12 ತಿಂಗಳ ನಂತರ ಹಿಂಗೆ ಜಂತಿನ ಔಷಧಿ ಕೊಡ್ತಾ ಇದ್ರೆ ಅದು ಕರೆಕ್ಟ್ ಇರ್ತದೆ. ಈಗ ಜಂತುನಾಶಕ ಔಷಧಿ ಕೊಡದೆ ಹೋದರೆ ಏನೇನು ಸಮಸ್ಯೆಗಳು ಬರ್ತವೆ? ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಗರ್ಭಧಾರಣೆ ಪ್ರಾಬ್ಲಮ್ ಆಗ್ತದೆ, ಹೆಲ್ತ್ ಸರಿ ಇರೋದಿಲ್ಲ, ಕೂದಲು ಇದ್ರ ಥರ ಇರ್ತದೆ, ನಾಯಿ ಥರ ಕೂದಲು ಅಂದರೆ ಇದು ಜೀವದ್ರ ಉದುರಿ ಇರ್ತದೆ. ಹಿಂಗೆಲ್ಲ ಪ್ರಾಬ್ಲಮ್ ಆಗಿ ಕರುಗಳು ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸಾಮಾನ್ಯವಾಗಿ ಈಗ ಕಡಿಸೆಲ್ಲ 1.5 ವರ್ಷ ಅಥವಾ 2 ವರ್ಷದ ಒಳಗಡೆ ಅದು ಗರ್ಭಧಾರಣೆ, 2.5 ವರ್ಷದಲ್ಲಿ ಗರ್ಭಧಾರಣೆ ಆಗಲೇಬೇಕು, ನಷ್ಟವಾಗ್ತದೆ ಬೆಳವಣಿಗೆ. ಮತ್ತು ನಮಗೆ ಹಾಲು ಹೈನುಗಾರಿಕೆಗೂ ತೊಂದರೆ, ಅದು ಸುಳ್ಳೇ ಸಾಕೋದು. ಅದು ಕರುವನ್ನು ನೀವೇ ಎಲ್ಲಿ ಇಟ್ಕೊಳ್ತೀರೋ ಅಥವಾ ಮಾರಾಟ ಮಾಡುವ ಯೋಜನೆ? ಆಕಳ ಮಾರ್ತೇವೆ, ಗಬ್ಬ ಆದ ನಂತರ ಮಾರ್ತೇವೆ, ಕರುಗಳು ಮಾರುವುದಿಲ್ಲ. ಯಾಕೆ ಅದು? ನಾವು ಇಲ್ಲದೆ ನಾವು ಅದರದ್ದು ಬೆಳವಣಿಗೆ, ಅದು ಹೆಂಗೆ ಅದರದ್ದು ಇದಿದೆ, ಅದು ಯಾವ ಥರ ಬೆಳೆದಿದೆ ಅಂತ ನೋಡಲಿಕ್ಕೆ ನಾವೊಂದು ಇದನ್ನು ತಗೋತೀವಿ ಸುಲಗ. ಈ ಸಾಮಾನ್ಯವಾಗಿ ಮೊದಲ ಕರು ಹಾಕುವ ಸಂದರ್ಭದಲ್ಲಿ ಇಳುವರಿ ಕೂಡ ಕಡಿಮೆ ಇರ್ತದೆ ಹಾಲಿನ ಇದ್ರೂ ಅದರದಲ್ಲಿ ತಿಳಿದು ಬಿಡ್ತದೆ ನಮಗೆ. ಮೊದಲನೇ ಸುಲಗದಲ್ಲಿ ಏನು ಮಾಡ್ತದಪ್ಪ ಅಂತ ತಿಳಿದು ಬಿಡ್ತದೆ. ಎಷ್ಟು ಸಿಗ್ತದೆ ಹಾಲು ಸುಲಿಗೆ? ಈಗ ಒಳ್ಳೆ ತಳಿ ಇದ್ರೆ ಮಿನಿಮಮ್ 6-7 ಲೀಟರ್ ಸಿಗ್ತದೆ ನಮಗೆ. ಈಗ ನಾವು ಸಪ್ಲೈ ಹಾಲು ಮಾಡೋದ್ರಿಂದ ನಮಗೆ ಜಾಸ್ತಿ ಇಳುವರಿ ಹಾಲು ಬಂದರೆ ಇದಾಗೋದಿಲ್ಲ. ಮಿನಿಮಮ್ 7-10 ಲೀಟರ್ ಒಳಗಡೆನೇ ಇರಬೇಕು. ಒಂದು 10-12 ಲೀಟರ್ ಹಾಲು 15 ಲೀಟರ್ ಹಾಲು ಹೋದರೆ ಆ ಕಸ್ಟಮರ್ಗಳಿಗೆ ಸ್ವೀಟ್ ಆಗೋದಿಲ್ಲ, ಮತ್ತು ಅದನ್ನು ತಗೊಳ್ಳೋಕೆ ವ್ಯಾಪಾರವೂ ನಮ್ಮಲ್ಲಿ ಆಗೋದಿಲ್ಲ. ಡೈರಿಗೆ ಹಾಕೋದಿಲ್ಲ ನಾವು. ನಮ್ಮದು ಒಂದು 100-150 ಕಸ್ಟಮರ್ ಇದ್ದಾರೆ. ಸ್ವೀಟು ಬರಬೇಕು ಮೈ ತಿನ್ನಲಿಕ್ಕೂ, ಅದರದ್ದು ಇದು ಬರಬೇಕು, ರುಚಿ ಇರಬೇಕು. ಈಗ HF-ಗೆ HF-ನೇ ಕ್ರಾಸ್ ಮಾಡಿದರೆ ಒಳ್ಳೇದು ಅಥವಾ ಬೇರೆ ತಳಿ? ಯಾವುದೂ ಇಲ್ಲ, ಪೂರ್ತಿ ಜರ್ಸಿ ಕ್ರಾಸ್ ತಳಿ, ಗೀರ್ ಕ್ರಾಸ್ ತಳಿ, ದೇಶಿ ಕ್ರಾಸ್ ತಳಿ, ಯಾವುದು ಜರ್ಸಿ HF ಯಾವುದೂ ಇಲ್ಲ, ಜರ್ಸಿ. ಈ ಜರ್ಸಿ ಹಾಲಿಗೂ ಎಮ್ಮೆ ಹಾಲಿಗೂ ಏನು ವ್ಯತ್ಯಾಸ? ಇದ್ರ ಸ್ವಲ್ಪ ತೆಳಗು ಬರ್ತದೆ ಜರ್ಸಿ ಹಾಲು, ಫ್ಯಾಟು ಇರ್ತದೆ ಹಂಗೇನಿಲ್ಲ, ಖರೆ ಅದು ಸ್ವಲ್ಪ ತೆಳಗು ಬರ್ತದೆ. ಮತ್ತು ಈಗ ಎಮ್ಮೆ ಹಾಲಿಗೆ ಏನಿದೆ ಸ್ವಲ್ಪ ದಪ್ಪ ಬರ್ತದೆ, ಫ್ಯಾಟ್ ಜಾಸ್ತಿ ಇರ್ತದೆ, ಸ್ವೀಟು ಜಾಸ್ತಿ ಇರ್ತದೆ, ಮಕ್ಕಳ ಡೈಜೆಷನ್ ಆಗೋದಿಲ್ಲ ಮಕ್ಕಳಿಗೆ. ನೀರೆಲ್ಲ ಡೈಜೆಷನ್ ಆಗೋದಿಲ್ಲ ಮಕ್ಕಳಿಗೆ, ಕಪ್ಪ ಗಿಪ್ಪ ಆಗಲಿ ಚಲೋ. ಇದು ಆಕಳ ಹಾಲೆ ತಳಿಯಿಂದ ಆಗೋದಿಲ್ಲ, ಜರ್ಸಿ ಅದು ಆಕಳಿಂದ ಅಷ್ಟು ಕಪ್ಪ ಆಗಲ್ಲ. ಒಟ್ಟು ಎಷ್ಟು ಹಸುವನ್ನು ಸಾಕತ್ತೀರಿ ನೀವು? ನಿಮ್ಮ ಹಟ್ಟಿಯಲ್ಲಿ ಎಷ್ಟಿದೆ ಹಸು? ಈಗ ನಮ್ಮಲ್ಲಿ ಹಾಲು ಕೊಡೋದೇ ಒಂದು 7-8 ಇದಾವೆ ಹಸು, ಮತ್ತು 3 ಎಮ್ಮೆ ಹಾಲು ಕೊಡ್ತಾವೆ, ಮತ್ತು ಹಾಗೆ ದೊಡ್ಡ ಸಣ್ಣ ಕರುಗಳು ಒಂದು 25 ಟೋಟಲ್ ಇದಾವೆ. 25 ಇದರ ನಿರ್ವಹಣೆ ಮಾಡಲಿಕ್ಕೆ ಅಂತ ಎಷ್ಟು ಜನ ಇದ್ದಾರೆ? ಯಾರು ಇಲ್ಲ, ನಾವು ಮನೆಯವರೇ ಎಲ್ಲರೂ. ಹೇಗೆ ಸಮಯದ ಒಂದು ಹೊಂದಾಣಿಕೆ ಮಾಡ್ತೀವಿ? ನಾವೇನು ಬೆಳಿಗ್ಗೆ ಒಂದು 2 ತಾಸು ಕೆಲಸ ಎಲ್ಲರೂ ಮಾಡ್ತಾರೆ, ಆನಂತರ ಶಾಲೆಗೆ ಹೋಗೋರು ಶಾಲೆಗೆ ಹೋಗ್ತಾರೆ, ಕಾಲೇಜ್ ಹೋಗೋರು ಕಾಲೇಜ್ ಹೋಗ್ತಾರೆ, ಮಧ್ಯಾಹ್ನ ನಮ್ಮಲ್ಲೇ ಮೇಂಟೆನೆನ್ಸ್ ಮಾಡ್ಕೋತೀವಿ, ಮತ್ತು ಸಂಜೆ ಬಂದಂದ್ರೆ ಮತ್ತು ಗ್ರೂಪಾಗಿ ಮತ್ತೆ ಮೇಂಟೈನ್ ಮಾಡಿಬಿಡ್ತೀವಿ. ಸಂಜೆಗೆ ಒಂದು 2 ತಾಸು, ಬೆಳಿಗ್ಗೆ ಸಂಜೆಗೆ 2 ತಾಸಿನಲ್ಲಿ ಕೆಲಸ ಮುಗಿದ್ಬಿಡ್ತೀವಿ. ಈಗ ಹಾಲು ಕರೆಯುವುದಕ್ಕೆ ಮೆಷಿನ್ ಅಂತ ಏನಾದ್ರು ಉಂಟಾ? ಇಲ್ಲ, ಏನು ಇಲ್ಲ, ಇನ್ನು ಮಟ್ಟ ತೊಗೊಂಡಿಲ್ಲ, ಬರೀ ಕೈಲಿ. ಕೈಯ ಬದಲಿಗೆ ಮೆಷಿನ್ ಒಳ್ಳೇದು ಅಂತ ಅನ್ಸುತ್ತೆ. ಯೂಸ್ ಮಾಡಿದರೆ ಕರಗಳ ಬೆಳವಣಿಗೆ ಆಗೋದಿಲ್ಲ ಹಾಲು, ಅದಕ್ಕೆ ನಾವು ಲಿಮಿಟ್ಲೇ ಕೊಡ್ತೀವಿ. ಅವು ಏನು ಮಾಡ್ತಾವೆ ಹಸುಗಳು, ತನ್ನ ಪ್ರೀತಿಯಿಂದ ಹಾಲು ಬಿಡ್ತಾವೆ. ಹಸುಗಳು ತನ್ನ ಪ್ರೀತಿಯಿಂದ ಕರುಗಳಿಗೆ ಹಾಲು ಮತ್ತೆ ಎಷ್ಟು ಬಿಡ್ತಾವೆ. ಈಗ ನಾವೇ ತೆಗಿತಾ ಹೋದರೆ ಹಸುಗಳಿಗೆ ಹಾಲು ಕಡಿಮೆ ಆಗ್ತದೆ. ಸರಿಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಹಸುಗಳಲ್ಲಿ? ಹಸುಗಳಲ್ಲಿ ಈಗಂತೂ ಹೊಸದಾಗಿ ಒಂದು ಜಾಸ್ತಿ ದೊಡ್ಡ ಬಿಮಾರಿ ಅಂದರೆ ಲಂಪಿ ಅಂತ ಒಂದು ಇದೆ, ಒಂದು ನಮ್ಮ ಏರಿಯಾದಲ್ಲಿ ಬಂದೇ ಇದೆ ಅದು. ಅಂದರೆ ನಾವು ಅದರದ ಬಗ್ಗೆ ಮೇಂಟೆನೆನ್ಸ್ ಎಲ್ಲ ವ್ಯಾಕ್ಸಿನು ತೊಗೊಂಡಿದ್ದೇವೆ, ಕೆಲವೊಂದು ಕೀಟನಾಶಕಗಳನ್ನು ಯೂಸ್ ಮಾಡಿ. ಮೇನ್ ಅದು ಕೀಟನಾಶಕದಿಂದ ಬರೋದು ಜಾಸ್ತಿ ಅಂದರೆ, ಮತ್ತು ಇದು ಮಚ್ಚ ಸೊಳ್ಳೆಗಳ ಜಾಸ್ತಿ, ಅದು ಸೊಳ್ಳೆಗಳಿಂದ ಹರಡ್ತದೆ, ಅದನ್ನು ಕೊಟ್ಟಿಗೆಯಲ್ಲಿ ನಿಯಂತ್ರಣ ಇಟ್ಕೋಬೇಕು. ಬೇರೆ ಯಾವುದು ಬಿಮಾರಿ ನಮ್ಮಲ್ಲಿ ಎಷ್ಟು ಜಾಸ್ತಿ ಇಲ್ಲ. ಕಾಲುಬಾಯಿ ಜ್ವರ ಲಸಿಕೆ ಕೊಡ್ತೀವಿ ಪ್ರತಿ ವರ್ಷ, ಕಾಲುಬಾವಿ ಗಂಟಲು ಬಾವಿ ಪ್ರತಿ ವರ್ಷ ಲಸಿಕೆ ಕೊಡ್ತೀವಿ. ಜಂತುನಾಶಕನು ಕರುಗಳಿಗೆ ದೊಡ್ಡ ಎಮ್ಮೆಗಳಿಗೂ ಕೊಡ್ತೇವೆ, ಒಂದು ವರ್ಷಕ್ಕೆ ಒಂದ್ಸಲ ಒಂದು ಕೊಡ್ತೇವೆ. ಈಗ ಎಮ್ಮೆಗಳಲ್ಲೆಲ್ಲ ಈ ಗರ್ಭಧಾರಣೆ ಸಮಸ್ಯೆ ಎಲ್ಲ ಬರೋದಿಲ್ಲ ಅಥವಾ ಅದನ್ನು ಕೂಡ ಕ್ರಾಸ್ ಮಾಡಿಸ್ತಾರೆ? ಕ್ರಾಸ್ ಮಾಡ್ತೇವೆ. ಹೌದು, ಕ್ರಾಸ್ ಮಾಡ್ತೇವೆ. ಕೋನ ಅಲ್ಲಿ ಅಲ್ಲಿ ಈಗ ನಮ್ದು ಇಲ್ಲಿ ಹಳೆಯದಲ್ಲಿ 2 ಇದಾವೆ ಕೋನ, 3 ರಾತ್ರಿ ತಳಿಗೆ ಕೋನನೇ ಕ್ರಾಸ್ ಮಾಡಿದ್ರೆ ಚಲೋ, ಸಕ್ಸಸ್ಫುಲ್ ಆಗ್ತದೆ. ಈ ಇನ್ಸೆಮಿಷನ್ 3 ಸಲ ಮಾಡೋದು, 500-500 ರೂಪಾಯಿ ಖರ್ಚು ಮಾಡೋದು ನಿಲ್ಲುವುದಿಲ್ಲ, ಅದೇ ಒಂದೇ ಸಲ ಒಂದು 2,500 ಖರ್ಚು ಮಾಡಿದ್ರೆ ಟೆನ್ಷನ್ ಇಲ್ಲ. ಈಗ ಕರುವಿನ ಜೊತೆಗೆ ಹಸುವನ್ನು ಮಾರಾಟ ಮಾಡೋದಿದ್ರೆ ಒಂದು ಪ್ಯಾರಿಗೆ ಎಷ್ಟು ಕೊಡ್ತಾರೆ? ಈಗ ಹಾಲಿನ ಇದ್ರ ಮೇಲೆ ರೇಟ್ ಆಗ್ತದೆ ತಳಿ. ಈಗ ಫಸ್ಟ್ನೇ ಸುಲಗದ ತಳಿ ಒಂದು 6 ಲೀಟರ್ ಹಾಲಿದ್ರೆ ಒಂದು 35,000-40,000 ರೂಪಾಯಿ ಮಟ್ಟ ಹೋಗ್ತದೆ ಜರ್ಸಿ. ಈಗ ಮುರ್ರಾ ಜಾತಿ ತಳಿ ಅಂದರೆ ಒಂದು ಫಸ್ಟೇ ಸುಲಗ ಬಿಡಿ 2ನೇ ಸುಲಗಕ್ಕೆ ಬಂದ್ರೆ ಅಂದರೆ 70-75,000 ಮಿನಿಮಮ್. 7 ಲೀಟ್ರ್ ಹಾಲಿರಬೇಕು, 6-7 ಲೀಟ್ರ್ ಮುರ್ರಾ ತಳಿಗೆ. ಜರ್ಸಿ ಆಕಳಕ್ಕೆ ಒಂದು 7-8 ಲೀಟ್ರ್ ಹಾಲಿದೆ ಅಂದ್ರೆ 45,000-50,000 ಮೇಲೆ ಹೋಗ್ತದೆ. ಆಮೇಲೆ ಈಗ ಇವುಗಳಿಗೆ ಇನ್ಶೂರೆನ್ಸ್ ಅಂತ ಏನಾದ್ರು ಮಾಡಿಸ್ತಾರ ನೀವು? ಏನು ಮಾಡಿಲ್ಲ, ಲೋನ್ಗೇನು ಏನಿಲ್ಲ, ಅವಶ್ಯಕತೆ ಬರಲಿಲ್ಲ ನಮಗೆ, ನಿಮಗೇನು ಇಲ್ಲ, ಮಾಡಲೇ ಇಲ್ಲ. ಮತ್ತು ಅದು ಲೋನ್ ಮೇಲೆ ತೊಗೊಂಡೇ ಇಲ್ಲ ನಾವು. ನಾವು ಸ್ವಂತ ಬಿಸ್ನೆಸ್ ಮಾಡಿ ಹೊಲದಲ್ಲಿ ಸ್ವಂತ ತೊಗೊಂಡು ಸ್ವಂತ ವ್ಯಾಪಾರ ಮಾಡೋಕ್ಕೆ ಚಾಲೂ ಮಾಡಿದ್ದೇವೆ. ಕೊನೆಯ ಪ್ರಶ್ನೆ ಅಂತಂದ್ರೆ, ಈಗ ಹಸುಗಳ ಸ್ವಚ್ಛತೆ ಆಗ್ಬೋದು ಅಥವಾ ಹಟ್ಟಿಯ ಸ್ವಚ್ಛತೆ ಆಗ್ಬೋದು, ಮತ್ತು ಈ ಗೊಬ್ಬರ ಗಂಜಲ ಇದರ ಒಂದು ವಿಲೇವಾರಿ ಇಲ್ಲ. ಗೊಬ್ಬರದ ಗುಂಡಿಗಳಿದಾವೆ, ಅದನ್ನು ಗೊಬ್ಬರನೂ ತೆಗೆದಾಕ್ತೀವಿ. ಮತ್ತು ಯೂರಿನ್ ಒಂದು ಟ್ಯಾಂಕ್ ಇದೆ, ಸೆಪ್ಟಿಕ್ ಟ್ಯಾಂಕ್ ಥರ ಸಣ್ಣ, ಅದು ಯೂರಿನ್ ಒಂದು ಟ್ಯಾಂಕಲ್ಲಿ ಸ್ಟಾಕ್ ಆಗ್ತದೆ. ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು, ಯಾರು ರೈತರು ಬೇಕಾದ್ರೆ ಒಯ್ಬೋದು, ಇಲ್ಲಾಂದ್ರೆ ಮತ್ತದು ಓವರ್ಫುಲ್ ಆಗಿ ತಿಪ್ಪಿ ಗುಂಡಿಗೆ ಹೋಗ್ತದೆ, ಶಗಿನಿ ಗುಂಡಿಗೆ ಹೋಗ್ತದೆ. ಈ ಕೆಲವರು ರೈತರು ತೊಗೊಂಡು ಹೋಗ್ತಾರೆ ನಮ್ಮಲ್ಲಿ, ಬಂದು ಬ್ಯಾರಲ್ ತುಂಬಿಕೊಂಡು. ಸೊಳ್ಳೆ ಇಲ್ಲ ಇಲ್ಲ, ಯಾಕಂದ್ರೆ ಪ್ಯಾಕ್ ಇದೆ ಅಲ್ಲ. ಈಗ ಹಟ್ಟಿಯಲ್ಲಿ ಅಂದರೆ ದನ ಕೊಟ್ಟಿಗೆಯಲ್ಲಿ ಇಲ್ಲ, ಪ್ರತಿ ವಾರ ಒಂದ್ಸಲ ಫಿನೇಲ್ ಗಿನೇಲ್ ಹಾಕಿ ತೊಳಿತೀವಿ, ಎಲ್ಲ ಕ್ಲೀನ್ ಮಾಡಿ ಇಡ್ತೀವಿ. ವಾಷಿಂಗ್ ಡೈಲಿ ಇರ್ತದೆ, ಎಮ್ಮೆಗಳು ತೊಳಿತಾ ಇರಬೇಕು. ಯೂಸ್ ಮಾಡಬೇಕಿದ್ರೆ ಫಿನೇಲ್ ಬುಟಾಕ್ಸ್ ಅಂತ ಬರ್ತದೆ ಇವರು ವೆಟ್ನರಿ ಅವ್ರದ್ದು, ಅದನ್ನು ವಾರದಲ್ಲಿ ಒಂದ್ಸಲ ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಇದು ಸೊಳ್ಳೆ ಇದು ಅಗರಬತ್ತಿ ಅದು ಬರ್ತಾವೆ, ಒಂದ್ಸಲ ಹಚ್ಚಬೇಕು. ಇವುಗಳಿಗೆ ಸ್ನಾನ ಮಾಡಿಸುವ ಅವಶ್ಯಕತೆ ಬಗ್ಗೆ ಹೇಳಿ. ಸ್ನಾನ ಅಂದರೆ ಮಾಡಲೇಬೇಕಂದ್ರೆ ಇಲ್ಲ, ಪ್ರತಿ ದಿವಸ ಮಾಡ್ಬೋದು, ವಾರದಲ್ಲಿ ಒಂದೆರಡು ಸಲನೂ ಮಾಡ್ಬೋದು. ಎಮ್ಮೆಗಳಿಗೆ ಅಂದರೆ ಇವೆ ಜನವರಿ ನಂತರ ಪ್ರತಿದಿನ ಮಾಡಿಸ್ಬೇಕು, ಜನವರಿ ನಂತರ ಪ್ರತಿದಿನ ಮಾರ್ಚ್ ಮಟ ಜೂನ್ ಮಟ ಮಾಡಿಸ್ಲೇಬೇಕು ನೀರಿನಲ್ಲಿ. ಆಮೇಲೆ ಸರಾಸರಿ ಇಳುವರಿ ಎಷ್ಟು ಬರ್ತದೆ ಹಾಲಿನ ಇಳುವರಿ ಒಂದು ದಿನಕ್ಕೆ? ನಾವೀಗ ನಮ್ಮಲ್ಲಿ 70 ಲೀಟರ್ ಹಾಲಿದೆ ನಂದು ಸ್ವಂತದ್ದು. ಐದು ಹಸು ಇದಾವೆ, 4 ಎಮ್ಮೆ ಇದಾವೆ, ಅದು ಗಬ್ಬು ಇದಾವೆ ಅದರಲ್ಲಿ. ಮತ್ತಂದ್ರೆ ಮುಂದಿದ ಬೆಳಿಗ್ಗೆ ಅದರಲ್ಲಿ ಒಂದು 4 ತಿಂಗಳು 3 ತಿಂಗಳು ಗಬ್ಬುನು ಇದಾವೆ. ಮತ್ತು ಇದು ನಮ್ಮ ಹೈನುಗಾರಿಕೆ ಇದೆ. ಇದು ಮೊದಲನೇ ಪಾಯಿಂಟ್ ಅಂದರೆ ಗರ್ಭಧಾರಣೆ ಮೇನ್ ಮಹತ್ವದ ಪಾಯಿಂಟ್. ಗ್ಯಾಪ್ ಇರಬಾರ್ದು, ಈಗ 2 ತಿಂಗಳ ನಂತರ ಒಂದು ಎರಡು ತಿಂಗಳ ಈತನೇ ಇರಬೇಕು ಆಕಳುಗಳು. ಇಲ್ಲಾಂದ್ರೆ ಈ 6 ತಿಂಗಳ ಇದ್ಬಿಟ್ಟು ನಂತರ ಮತ್ತೆ ಒಂದು 2 ತಿಂಗಳು ಬಿಟ್ಟು ಹಿಂಗೆ ಇದ್ರೆ ಅದು ಬಿಸ್ನೆಸ್ ನಡೆಯೋದಿಲ್ಲ. ಪ್ರತಿ 2 ತಿಂಗಳಲ್ಲಿ ಒಂದೆರಡು ಆದರೆ ಇಲ್ಲೇಬೇಕು, ಮರಿ ಹಾಕಲೇಬೇಕು. ಒಟ್ಟಿನಲ್ಲಿ ಹಸು ಸಾಕಣೆಯಿಂದ ನಿಮಗೆ ನಷ್ಟ ಅಂತ ಇಲ್ಲ? ಇಲ್ಲ ಇಲ್ಲ, ನಾವು ಅದರಿಂದ ಭಾಳ ಇಂಪ್ರೂವ್ ಆಗಿ ಸ್ವಂತ ದುಡಿಬೇಕು, ಅದಕ್ಕೆ ತಕ್ಕಂತೆ ನಡಿಬೇಕು. ಹಸುಗಳಿಗೆ ಪಾಪ ಯಾವುದು ಟೈಮಿಗೆ ಏನು ಮಾಡಬೇಕು ಅದು ಬೇಕಾಗಿ. ಒಳ್ಳೆಯದು ಸಂದೀಪ್ ಕೃಷ್ಣ ಅವರೇ, ಹೈನುಗಾರಿಕೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದೀರಿ. ಅದರಲ್ಲೂ ಒಂದು 20-25 ಹಸುಗಳು ಜೊತೆಗೆ ಎಮ್ಮೆಯನ್ನು ಕೂಡ ನೀವು ಸಾಕಣೆಯಿಂದ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದಾಂಡೇಲಿ ವಿಟ್ಲಾಲದ ಸಂದೀಪ್ ಕೃಷ್ಣ ತೋರಸ್ಕರ್ ಅವರೊಡನೆ ಹೈನುಗಾರಿಕೆ ಅನುಭವ ಈ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳನ್ನು ಕೇಳುವಿರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ರಾಗಿಯು ಒಂದು ಪೂರ್ತಿ ಕಾಳಾಗಿದ್ದು ಗ್ಲುಟನ್ ಅನ್ನು ಹೊಂದಿರದೇ ಇರುವಂತಹ ಧಾನ್ಯ. ನಾರಿನ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಆದ್ದರಿಂದ ತೂಕ ಕಡಿಮೆ ಮಾಡುವುದಕ್ಕೆ, ಮಧುಮೇಹವನ್ನು ನಿಯಂತ್ರಿಸುವುದಕ್ಕೆ ರಾಗಿಯು ಸಹಕಾರಿ. ಕ್ಯಾಲ್ಸಿಯಂ, ಒಳ್ಳೆಯ ಶರ್ಕರೆ ಪಿಷ್ಟ, ಅಮೈನೋ ಆಮ್ಲ ಮತ್ತು ವಿಟಮಿನ್ ಡಿ ಅನ್ನು ಹೊಂದಿರುವ ಉತ್ತಮ ಆಹಾರ ಪದಾರ್ಥ ರಾಗಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇಂಡಿಯಾ ಇದರ ವರದಿ ಪ್ರಕಾರ 100 ಗ್ರಾಂ ರಾಗಿಯು ಸುಮಾರು 500-40 ಗ್ರಾಂ ಕ್ಯಾಲ್ಸಿಯಂ ಅನ್ನು ಹೊಂದಿದ್ದು, ಬೇರೆ ಎಲ್ಲ ಧಾನ್ಯಗಳಿಗೆ ಹೋಲಿಸಿದಲ್ಲಿ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಹೊಂದಿರುವಂತಹ ಪದಾರ್ಥವಾಗಿದೆ. ಮೂಳೆಗಳ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ, ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆಗಳು ಟೊಳ್ಳಾಗುವುದನ್ನು ತಪ್ಪಿಸುವುದಕ್ಕೆ ಇದು ಸಹಕಾರಿ. ಚರ್ಮದ ಆರೋಗ್ಯಕ್ಕೆ ರಾಗಿ ಉತ್ತಮ. ಇದರಲ್ಲಿರುವಂತಹ ಲಿಯಾಸಿನ್ ಮತ್ತು ಮಿಥಯನಿನ್ ರಿಂಕಲ್ ಕಡಿಮೆ ಮಾಡುವುದಕ್ಕೆ, ಚರ್ಮದ ಹೊಳಪನ್ನು ಹೆಚ್ಚಿಸುವುದಕ್ಕೆ ಸಹಕಾರಿ. ರಾಗಿಯ ಇನ್ನೊಂದು ವಿಶೇಷತೆ ಅಂತಂದರೆ ರಾಗಿಯು ಕಬ್ಬಿಣದ ಅಂಶವನ್ನು ಯಥೇಚ್ಛ ಪ್ರಮಾಣದಲ್ಲಿ ಹೊಂದಿದೆ. ರಾಗಿ ಸೇವನೆಯಿಂದ ನೈಸರ್ಗಿಕವಾಗಿ ಕಬ್ಬಿಣ ಅಂಶವು ದೇಹಕ್ಕೆ ಸೇರಿ ರಕ್ತಹೀನತೆ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸಹಾಯವಾಗುತ್ತದೆ. ಇವಲ್ಲದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದರೂ ಅದರ ನಿರ್ವಹಣೆಗೆ ರಾಗಿಯು ಸಹಕಾರಿ. ಮೊಳಕೆ ಬರಿಸಿದ ರಾಗಿಯು ವಿಟಮಿನ್ ಸಿಯನ್ನು ಹೆಚ್ಚಿಸಿ ಕಬ್ಬಿಣದ ಅಂಶ ಸುಲಭವಾಗಿ ಹೀರಿಕೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಪ್ರತಿನಿತ್ಯ ರಾಗಿಯ ಸೇವನೆಯು ಒತ್ತಡ, ಖಿನ್ನತೆ ಮತ್ತು ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸಹಾಯ ಮಾಡುತ್ತದೆ. ಇದರಲ್ಲಿರುವಂತಹ ಟ್ರಿಪ್ಟೋಫೇನ್ ಮತ್ತು ಅಮೈನೋ ಆಮ್ಲಗಳು ನೈಸರ್ಗಿಕ ರಿಲ್ಯಾಕ್ಸೆಂಟ್ ಆಗಿ ಕಾರ್ಯನಿರ್ವಹಿಸುತ್ತವೆ. 2000 ಇಸವಿಯಲ್ಲಿ ನಡೆದ ಅಧ್ಯಯನವು ಮೈಗ್ರೇನ್ ಅನ್ನು ಕಡಿಮೆ ಮಾಡುವುದಕ್ಕೆ ರಾಗಿಯು ಸಹಕಾರಿ ಎನ್ನುವುದಾಗಿ ಸಾಬೀತುಪಡಿಸಿದೆ. ರಾಗಿಯು ಉತ್ತಮ ಪ್ರಮಾಣದಲ್ಲಿ ನಾರಿನ ಅಂಶವನ್ನು ಹೊಂದಿರುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ, ಮಧುಮೇಹ ನಿಯಂತ್ರಣಕ್ಕೆ ಹಾಗೂ ಜೀರ್ಣವಾದ ಆಹಾರವು ಅನಂತರ ಮಲವಿಸರ್ಜನೆಗೂ ಇದು ಸಹಕಾರಿಯಾಗ್ತದೆ. ಹಾಗಾಗಿ ದಿನನಿತ್ಯದಲ್ಲಿ ರಾಗಿಯ ಸೇವನೆ ಒಂದು ಉತ್ತಮವಾದಂತಹ ಆಯ್ಕೆ. ರಾಗಿಯ ಗಂಜಿ, ದೋಸೆ, ರಾಗಿ ಮುದ್ದೆ, ರಾಗಿ ಅಂಬಲಿಯ ರೂಪದಲ್ಲಿ ಸೇವಿಸಬಹುದು ಅಥವಾ ಮೊಳಕೆ ಬರಿಸಿಯೂ ಕೂಡ ತೆಗೆದುಕೊಳ್ಳಬಹುದು. ನಾರಿನ ಅಂಶ ಹೆಚ್ಚಾಗಿ ಹೊಂದಿರುವ ಸಿಹಿ ಗುಂಬಳ. ಸಿಹಿ ಕುಂಬಳದ ತಿರುಳು, ಸಿಹಿ ಗುಂಬಳದ ಬೀಜ ಇವೆರಡೂ ಹೆಚ್ಚಿನ ಪ್ರಮಾಣದಲ್ಲಿ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಆಹಾರ ಪದಾರ್ಥ. ಕಿಡ್ನಿಯ ಸೋಂಕು, ಹೊಟ್ಟೆಯಲ್ಲಿ ಹುಳ, ಮೂತ್ರ ಸಂಬಂಧಿ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಸಿಹಿ ಗುಂಬಳವು ಸಹಕಾರಿ. ಸಿಹಿ ಗುಂಬಳದ ಬೀಜದಲ್ಲಿರುವ ರಾಸಾಯನಿಕವು ಮೂತ್ರ ಉತ್ಪಾದಕವಾಗಿದೆ. ಹಾಗಾಗಿ ಸಿಹಿ ಗುಂಬಳವು ಮೂತ್ರಕೋಶದಲ್ಲಿರುವಂತಹ ಅಸ್ವಸ್ಥತೆಯನ್ನು ಸ್ವಸ್ಥ ಮಾಡುವುದಕ್ಕೆ ಸಹಕಾರಿಯಾಗಿದೆ. ಅಲ್ಲದೆ ಹೊಟ್ಟೆಯಲ್ಲಿರುವ ಜಂತು ಹುಳವನ್ನು ಇಲ್ಲವಾಗಿಸಲು ಸಿಹಿ ಕುಂಬಳದ ಬೀಜವು ಅನುಕೂಲಕಾರಿ. ಸಿಹಿ ಗುಂಬಳವು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೊಂದಿದೆ, ವಿಟಮಿನ್ಗಳನ್ನು ಹೊಂದಿದೆ, ಕಡಿಮೆ ಕ್ಯಾಲರಿಯನ್ನು ಹೊಂದಿರುವಂತಹ, ಪೊಟ್ಯಾಷಿಯಂ ಅನ್ನು ಹೆಚ್ಚಾಗಿ ಹೊಂದಿರುವಂತಹ ಮತ್ತು ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಸಿಹಿ ಗುಂಬಳವು ಒಳ್ಳೆಯದು. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕಣ್ಣಿನಲ್ಲಿನ ಕೋಶಗಳ ರಕ್ಷಣೆಗೆ ಸಹಕಾರಿ. ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಬದಲಾಯಿಸಲಾಗುತ್ತದೆ. ಇದು ಅನೇಕ ರೀತಿಯ ಕ್ಯಾನ್ಸರ್ನಿಂದ ರಕ್ಷಿಸುವುದಕ್ಕೆ ಸಹಕಾರಿ. ಅಸ್ತಮಾ, ಹೃದಯ ಸಂಬಂಧಿತ ಸಮಸ್ಯೆಯನ್ನು ಹತೋಟಿಗೆ ತರುವುದಕ್ಕೆ ಸಿಹಿ ಗುಂಬಳದ ಸೇವನೆಯು ಅನುಕೂಲಕಾರಿ. ಸಂಶೋಧನೆಗಳ ವರದಿಯ ಪ್ರಕಾರ ಬೊಜ್ಜು ನಿಯಂತ್ರಣಕ್ಕೆ ಸಿಹಿ ಗುಂಬಳವು ಒಳ್ಳೆಯದು. ಒಳ್ಳೆಯ ಆರೋಗ್ಯಕ್ಕೆ, ಕೂದಲು ಚರ್ಮದ ಆರೋಗ್ಯಕ್ಕೆ ಸಿಹಿ ಗುಂಬಳ ಸಹಕಾರಿ. ಉತ್ತಮ ನಾರಿನಂಶದ ಮೂಲ ಸಿಹಿ ಗುಂಬಳ. ಮಗುವು ಆಹಾರವನ್ನು ಸೇವಿಸುವುದಕ್ಕೆ ಪ್ರಾರಂಭ ಮಾಡಿದ ನಂತರದಲ್ಲಿ ಬೇಯಿಸಿದ ಸಿಹಿ ಗುಂಬಳ ಮತ್ತು ಬೆಲ್ಲವನ್ನು ಸೇರಿಸಿ ಲೇಹದ ರೀತಿಯಲ್ಲಿ ಮಾಡಿ ತಿನ್ನಿಸುವುದರಿಂದ ಮಗುವಿನ ಆರೋಗ್ಯ ಉತ್ತಮವಾಗಿರುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಿಹಿ ಗುಂಬಳವು ಸಹಕಾರಿಯಾಗಬಲ್ಲದು. ಸಿಹಿ ಗುಂಬಳ ಮತ್ತು ಸಿಹಿ ಗುಂಬಳದ ಬೀಜ ಎರಡೂ ಕೂಡ ವಿಟಮಿನ್ ಸಿಯನ್ನು ಹೊಂದಿದೆ. ಜೊತೆಯಲ್ಲಿ ಬೀಟಾ ಕ್ಯಾರೋಟಿನ್ ಕೂಡ ಇರುವುದರಿಂದ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಇದು ಬಲಗೊಳಿಸುತ್ತದೆ. ಮಧುಮೇಹ ನಿಯಂತ್ರಣಕ್ಕೆ ಸಿಹಿ ಗುಂಬಳ ಉತ್ತಮವಾದಂತಹ ಆಹಾರ. ಹೆಸರಿನಲ್ಲಿ ಸಿಹಿ ಇದೆ ಎಂದ ಮಾತ್ರಕ್ಕೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶವನ್ನು ಹೊಂದಿದೆ ಎನ್ನುವಂತಹ ಅರ್ಥ ಅಲ್ಲ. ಸಂಶೋಧನೆಯಲ್ಲೂ ಕೂಡ ಸಿಹಿ ಗುಂಬಳ ಸಹಕಾರಿ ಎನ್ನುವುದನ್ನು ತೋರಿಸಿಕೊಟ್ಟಿದೆ. ಪ್ರತಿನಿತ್ಯ ಸಿಹಿ ಗುಂಬಳದ ಸೂಪ್ ಸೇವನೆ ಮಾಡುವಂತಹದ್ದು ಒಳ್ಳೆಯದು. ಸೂಪ್ ಅನ್ನು ಮಾಡುವುದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕಾಳುಮೆಣಸಿನ ಪುಡಿ, ಬೆಣ್ಣೆ ಅಥವಾ ರೋಸ್ಮೇರಿಯನ್ನು ಉಪಯೋಗಿಸುವಂತಹದ್ದು ಒಳ್ಳೆಯದು. ಸ್ವಲ್ಪ ಬೆಣ್ಣೆಯನ್ನು ಬಾಣಲೆಗೆ ಹಾಕಿ ಅದಕ್ಕೆ 4 ಎಸಳು ಬೆಳ್ಳುಳ್ಳಿ, ಗೋಡಂಬಿಯನ್ನು ಹಾಕಿ ಹುರಿದುಕೊಂಡು ಅದಕ್ಕೆ ಹೆಚ್ಚಿಕೊಂಡಂತಹ ಸಿಹಿ ಕುಂಬಳಕಾಯಿ, ಈರುಳ್ಳಿ, ಕಾಳುಮೆಣಸಿನ ಪುಡಿ ನೀರನ್ನು ಹಾಕಿ ಬೇಯಿಸಿಕೊಂಡು ರುಬ್ಬಿಕೊಳ್ಬೇಕು. ಮೇಲಿಂದ ಪುನಃ ಬೇಕಾದಲ್ಲಿ ಕಾಳುಮೆಣಸಿನ ಪುಡಿಯನ್ನು ಹಾಕಿ ಹೀಗೆ ತಯಾರಾದಂತಹ ಸೂಪನ್ನು ಕುಡಿಯಬಹುದು. ಕೇವಲ 10-12% ಸಕ್ಕರೆ ಅಂಶ ಸಿಹಿ ಕುಂಬಳದಲ್ಲಿದ್ದು ಅದು ಕೂಡ ಕಾಂಪ್ಲೆಕ್ಸ್ ರೂಪದಲ್ಲಿರುತ್ತದೆ. ಆದ್ದರಿಂದ ಒಮ್ಮೆಲೆ ಸಕ್ಕರೆ ಅಂಶವನ್ನು ದೇಹದಲ್ಲಿ ರಕ್ತಘಾತ ಮಾಡುವುದಿಲ್ಲ. ಹಾಗಾಗಿ ಯಾವುದೇ ಭಯವಿಲ್ಲದೆ ಈ ರಸವನ್ನು ಸೇವನೆ ಮಾಡಬಹುದು. ಎಲ್ಲ ದೃಷ್ಟಿಯಲ್ಲಿಯೂ ಕೂಡ ಇದು ಆರೋಗ್ಯಕ್ಕೆ ಹಿತಕಾರಿ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸುರಕ್ಷಿತ ರಹನಾಮೇತೋ ಝುಕ ಕರ ಚಲೋ ಶಾರ್ಟ್ ಸರ್ಕಿಟ್ ಹೋ ಬಿಜಲಿ ಪಹಲ ಬಂದ್ ಕರನಾ ಏಕ ಶೂನ್ಯ ಏಕ ಪೇ ಕಾಲ ಲಗಾಓ ದಮಕಲ್ ಕೋ ಜಲ್ದಿ ಬುಲವಾಓ ಲಿಫ್ಟ್ ನಹೀ ಸೀಡಿಯಾ ಸಜಾಓ ಗಿಲೆ ಕಪಡೇ ಸೇ ನಾಕ್ ಮೂಂಹ ಛುಪಾಓ ಅಗರ್ ಕಪಡೇ ಮೇ ಲಗ್ ಜಾಯೇ ಆಗ ಲುಡಕ ಕಾ ಚಲ್ ಚಲ್ ತೂ ಮತ್ ಭಾಗ ಆಗ ಲಗೀ तैयारी में ही समझदारी है. अनुशासित रहें, सुरक्षित रहें. एनडीएमए द्वारा जनहित में जारी. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800 420 2233 ಕರೆ ಮಾಡಿ. ಇಂದಿನ ಜನಪದ ಸಂಗೀತದಲ್ಲಿ ಗೋಜವ್ವ ಶಂಕರಪ್ಪ ಲಮಾಣಿ ಮತ್ತು ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಸಮಕಿ ಮಾತಾರಿಯೇ ಪಿಗೆ ಪಿಂಜೇ ಗುಗೇರಾ ಸಮಕಿ ಮಾತಾರಿಯೇ ಪಿಗೆ ಪಿಂಜೇ ಗುಗೇರಾ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಭಾರತ ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ, ಹೇಳಬೇಡ ನನ ಕಂದ ಮೊಸರು ಮಾರಕ ಹೋಗೇನಿ, ಹೇಳಬೇಡ ನನ ಕಂದ ಮೊಸರು ಮಾರಕ ಹೋಗೇನಿ, ಮೊಸರು ಮಾರಕ ಹೋಗೇನಿ ಅಂಗಿ ಕೂಲ ತರತೇನಿ, ಹೇಳಬೇಡ ನನ ಕಂದ ಮೊಸರು ಮಾರಿ ತರತೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೋದು ತರು ನಾಮ ಪಾಡಿದ್ರೆ ಶ್ರೀ ಸೇವಾಲ ಸೋದು ಸೋದು ರೇ ಸೇವಾಲ ಮಾತಾ ದರ ಮಾಣಿರು ತುತು ಪೀಲ ಸೋದು ಸೋದು ರೇ ಸೇವಾಲ ಮಾತಾ ದರ ಮಾಣಿರು ತುತು ಪೀಲ ತರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾತರಿ ಅಡಿ ಪಾಲೆ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿರು ತುತು ಪೀಲ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿರು ತುತು ಪೀಲ ತರು ಬಾಪ ಬೇಟು ಸರೆ ಗೋರ ತಪೇನ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿರು ತುತು ಪೀಲ ಸೋದು ಸೋದು ರೇ ಸೇವಾಲ ಮಾತಾ ಧರ ಮಾಡಿರು ತುತು ಪೀಲ ಹಲೋ ಬಾಳ ಹಲೋ ಸೋದು ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು. ಹೇ ರೋ ಹೇ